ನಮಸ್ಕಾರ ಸರ್. ನಮಸ್ಕಾರ. ನಮ್ಮ ಊರು ಕಣಗಾಲ್ ಗ್ರಾಮ, ಹುಣಸೂರು ತಾಲೂಕು, ಅನ್ಗೂಡು ಹೋಬಳಿ. ನಮ್ಮ ಪಂಚಾಯತಿ ಕಣ್ಣುಕುಪ್ಪೆ. ನಾನು ಸಾಮಾನ್ಯ ರೈತ. ನಾನು ಬೆಳೆಯಲ್ಲಿ, ವ್ಯವಸಾಯದಲ್ಲಿ ನಾನು ನಂಬಿಕೆ ಇಟ್ಟು ಎಲ್ಲ ಬೆಳೆಗಳನ್ನು ನಾನು ಬೆಳೆಯೋಕ್ಕೆ ಇಷ್ಟಪಡ್ತೀನಿ. ಈಗ ನಾನು ಎಲ್ಲ ಬೆಳೆಯಲ್ಲೂ ಉತ್ತಮವಾಗಿ ಬೆಳೆದಿದ್ದೀನಿ. ಮತ್ತು ಈಗ ನಮ್ಮ ಔಟ್ರೀಚಿಂದ ಒಂದು ಕೆಲವು ಮಾಹಿತಿಗಳನ್ನ ಕೊಟ್ಟರು ನನಗೆ. ನೋಡಿ, ನೀವು ಬೇಸಾಯನ ಮಾಡ್ಕೊಂಡು ಬರ್ತಿದ್ರಿ, ಹಿಂದಿನ ಪದ್ಧತಿನ ಮಾಡ್ಕೊ ಬರ್ತಾ ಇದ್ದೀರಿ, ಇದೊಂದು ಪದ್ಧತಿನ ಅಳವಡಿಸ್ಕೊಳ್ಳಿ ಅಂತ ಹೇಳಿದ್ರು ನಮಗೆ. ಹೇಳಿದಾಗ ಏನು ಹೇಳಿ ಸರ್, ನಾನು ಮಾಡ್ತೀನಿ, ನೀವು ಹೇಳ್ದಂಗೆ ನಾನು ನಡ್ಕೋತೀನಿ ಅಂತ ಹೇಳಿದೆ. ಅವರು ನಮ್ಮ ಸ್ಪಾಟಿಗೆ ಬಂದರು, ಈ ಥರ ಮಾಡಿ ನೀವು ಖರ್ಚು ವೆಚ್ಚ ಕಮ್ಮಿ ಆಗ್ತದೆ, ಈ ಥರ ನೀವು ಡ್ರಮ್ ಸಿಲಿಂಡರ್ನಲ್ಲಿ ಒಂದು ಭತ್ತ ಮಾಡಿ ಆಳು ಕೂಲಿ ಉಳ್ಕೋತದೆ, ನೀವು ಪೈರು ಕೂದಿ ನಾಟಿ ಹಾಕೋ ಅವಶ್ಯಕತೆ ಇಲ್ಲ, ಲೇಬರ್ ಚಾರ್ ಎಲ್ಲ ಉಳಿತದೆ, ನೀವು ಮಾಡಿ ಅಂತ ಹೇಳಿ ನನಗೆ ಹೇಳಿದ್ರು. ಅದೇ ಪ್ರಕಾರ ಅವ್ರದ ಪ್ರಕಾರ ನಾನು ಮಾಡಿದ್ದೀನಿ. ಈಗ ನೀವು ಮಾಡಿದ್ದೀರಿ, ತುಂಬ ಯಶಸ್ವಿ ಆಗಿದ್ದೀರಿ ಅಂತ ಗೊತ್ತಾಯಿತು. ಅದಕ್ಕೆ ನಾವು ನಿಮ್ಮ ವಿಚಾರಗಳನ್ನೆಲ್ಲ ತಿಳಿಸೋಣ ಅಂತ ಹೇಳಿ. ಕೆಂಪನಾಯ್ಕ ಅವರೇ, ಈ ಕೃಷಿ ಅನ್ನೋದು ನಿಮ್ಮ ಆಯ್ಕೆ ಆಗಿತ್ತಾ? ಹೌದು ಸರ್. ಶುರು ಮಾಡಿದ್ರಿ, ಜಾಸ್ತಿ ಓದಕ್ ಹೋಗ್ಲಿಲ್ಲ ನೀವು? ಇಲ್ಲ, ಓದಕ್ ಹೋಗ್ಲಿಲ್ಲ ಸರ್. ಏನೋ ಆಗ ಹಿಂದೆ ನಮ್ಮ ತಂದೆ ಅವರು ಸೀಮೆಣ್ಣೆ ಹೋಗಿಕೊಂಡು ಹಣ್ತೆ ಲೈಟು ಇಲ್ಲ ಅಂತ ಸಂದರ್ಭದಲ್ಲಿ ಬಡಿಸ್ತಾನ, ಓದಕ್ ಹೋಗ್ಲಿಲ್ಲ. ಕನ್ನಡ ಓದಕ್ ಬರೆಯಕ್ಕೆ ಅಲ್ಪ ಸ್ವಲ್ಪ ಗೊತ್ತು. ಆದ್ರೆ ಕೃಷಿ ಅವರು ಏನ್ ಮಾಡ್ತಾ ಇದ್ರು, ಏನ್ ಬೆಳೆಗಳು ಬೆಳೀತಿದ್ರು, ನೀವೇನ್ ಮಾಡ್ತಿದ್ರಿ? ಈ ಭೂಮಿ ಅವರಿಂದ ಬಂದಿದ್ದ ಹೆಂಗೆ ಸ್ವಲ್ಪ? ನಮ್ಮ ತಂದೆಯಿಂದ ಬಂದಿದ್ದು. ನಾವು ಮಧ್ಯ ಸ್ವಲ್ಪ ಭೂಮಿನ ಕೊಂಡುಕೊಂಡು ಅದರಲ್ಲೇ ನಾನು ಇರೋದು. ಅಣ್ಣ ತಮ್ಮಂದ್ರು? ನಾವು 5 ಜನ ಅಣ್ಣ ತಮ್ಮಂದಿರು. ದೊಡ್ಡ ಮಗ? ನಾವೇ ದೊಡ್ಡ ಮಗ. ಜವಾಬ್ದಾರಿ ಜಾಸ್ತಿ? ಜವಾಬ್ದಾರಿನೂ ಜಾಸ್ತಿ ಸರ್ ನಮಗೆ. ನಾವು ಒಟ್ಟಿಗೆ ಕುಟುಂಬದಲ್ಲಿ 10 ಜನ, ನಮ್ಮ ತಂದೆಗೆ ತಾಯಿಗೆ 10 ಜನ ಮಕ್ಕಳು. ನಾನೇ ದೊಡ್ಡವನು, ಹಿರಿಯರು ಅಕ್ಕ ಅಂತ ಇದ್ದಾರೆ ಹೆಣ್ಮಗಳು, ಅವಳು ಬಿಟ್ಟರೆ ನಾನೇ ಎಲ್ಲ. ಅದರಿಂದ ನಾವು ವ್ಯವಸಾಯದಲ್ಲೇ ಅದನ್ನೇ ನಂಬಿ ನಡೀತಾ ಇವಿ, ಅದನ್ನೇ ನಾವು ಅವಲಂಬಿಸ್ಕೊಂಡಿದ್ವಿ. ಈಗ ನಿಮ್ಮಗೆ 8 ಜನ ಮಕ್ಕಳು, ಅವರೆಲ್ಲ ಎಷ್ಟು ಜನ ನಿಮ್ಗೆ ಕೃಷಿಯಲ್ಲಿ ನಿಮ್ ಜೊತೆ ಇದ್ದಾರೆ? ಕೃಷಿಯಲ್ಲಿ ಕಿರಿ ಮಗ ಒಬ್ಬ ಇದ್ದಾನೆ, ಇನ್ನು ದೊಡ್ಡ ಮಗ ಬೇರೆ ಕಡೆ ಒಂದು ದತ್ತು ರೂಪದಲ್ಲಿ ಕೊಟ್ಟಿದೀವಿ, ಅವನು ವ್ಯವಸಾಯದಲ್ಲೇ ಇದ್ದಾನೆ, ಇಲ್ಲೇ ಪಕ್ಕದಲ್ಲೇನೆ. ಇನ್ನು ನಮ್ಮ ಮಗಳು ಒಬ್ಳು ಇದ್ದಾಳೆ, ಅವಳಿಗೂ ಮದುವೆ ಮಾಡಿದೀವಿ. ಎಲ್ಲರಿಗೂ ಮದುವೆ ಮಾಡಿ ಮುಗಿಸಿದೀವಿ ಸರ್, ಏನು ತೊಂದರೆ ಇಲ್ಲ. ನಾವು ವ್ಯವಸಾಯ ಮಾಡಿಕೊಂಡೇ ಬರ್ತಾ ಇವಿ. ಅವರು ವ್ಯವಸಾಯದವ್ರಿಗೆ ಕೊಟ್ಟಿದ್ದೀವಿ ನಾವು ಮಗಳನ್ನು, ಅವರು ಕೂಡ ವ್ಯವಸಾಯದಲ್ಲೇ ಚೆನ್ನಾಗಿ ಮಾಡ್ತಾವ್ರೆ, ಚೆನ್ನಾಗಿದ್ದಾರೆ. ಈಗ ಕೆಂಪನಾಯ್ಕರೆ, ನಾನು ಕೇಳಕೊರ್ಟಿದ ವಿಷಯ ಸರಿ ಸರ್, ಕೃಷಿ ಇಲಾಖೆ ಆಗ್ಬೋದು ಅಥವಾ ಯಾರೇ ಒಂದು ಕೃಷಿ ಸಂಶೋಧನಾ ಸಂಸ್ಥೆಗಳಾಗ್ಬೋದು, ವಿಜ್ಞಾನಿಗಳು ಏನು ಹೇಳ್ಬೋದು, ಅದನ್ನೆಲ್ಲ ತಾವು ಗಮನಿಸ್ತಾ ಹೋದ್ರಿ, ಅವ್ರು ಏನು ಹೇಳ್ತಾರೆ ಅದನ್ನ ಅಳವಡಿಸ್ತಾನೆ ಹೋದ್ರಿ. ಹೌದು ಸರ್. ಈಗ ನಿಮ್ಮ ಒಂದು 3 ಎಕರೆ ಪ್ರದೇಶದಲ್ಲಿ ನಾವು ಬಂದ್ರೆ ಏನೆಲ್ಲ ಬೆಳೆಗಳನ್ನ ಕಾಣೋದಕ್ಕೆ ಸಾಧ್ಯ ಇದೆ, ಏನ್ ನಿಮ್ಮ ಬೆಳೆ ಯೋಜನೆ ಯಾವ ರೀತಿ ಇರುತ್ತೆ ವಾರ್ಷಿಕವಾಗಿ, ಅದನ್ನ ನಿಧಾನವಾಗಿ ಹೇಳ್ತಾ ಹೋಗಿ. ಈಗ ನೀವು ನಮ್ಮ ಸ್ಪಾಟ್ಗೆ ಬಂದು ನೋಡಿ, ಅಡಿಕೆ ಇದೆ, ಇನ್ನು 2 ವರ್ಷದಲ್ಲಿ ಫಲ ಸಿಕ್ಬೋದು, ಇನ್ನು ಫಲ ಬಂದಿಲ್ಲ. ಎಷ್ಟು ವರ್ಷ ಆಯ್ತು ಹಾಕಿ? ಅದು 4 ವರ್ಷ ಆಗಿದೆ ಸರ್. ಅದು ಇನ್ನು 2 ವರ್ಷದಲ್ಲಿ ಅದು ಫಲ ಬರ್ಬೋದು ಅಂತ ಅನ್ಕೊಂಡಿದೀನಿ. ಬಾಳೆ 3 ವರ್ಷದ್ದು ಇದೆ, ಅದನ್ನ ಈಗ ತೆಗಿತಾ ಇದೀನಿ ನಾನು. ಬೆಳಿಗ್ಗೆ ಎರಡು ಕೂಳೆ ಕಟಾವ್ ಆಗಿದೆ. ಇದನ್ನ ಇನ್ನು ಸ್ವಲ್ಪ ಮಧ್ಯೆ ಒಂದೊಂದು ಗೊನೆ ಇದೆ. ಈಗ ನಾನು ಬೆಳಿಗ್ಗೆ ಎದ್ದು ಅದನ್ನೇ ಒಂದು ಸ್ವಲ್ಪ ತೆಗೆದು ಬಿಟ್ಟು ಈ ಕಡೆ ಬಂದೆ. ಅದು ಇದೆ ಈಗ ಮಾಮೂಲಿ, ಈಗ ಗದ್ದೆ ಮಾಮೂಲಿ ಇದೆ, ರಾಗಿ ಇದೆ, ಇನ್ನು ಅದು ಬೆಳೆ ಬಂದಿಲ್ಲ, ಭತ್ತ ಉಂಟು. ಇಷ್ಟೆಲ್ಲ ಈಗ ದ್ವಿದಳ ಧಾನ್ಯಗಳಿಗೂ ಕೂಡ ಎಲ್ಲ ಇನ್ನು ಅದು ಹೂವು ಚಟ್ಟು ಬಂದಿಲ್ಲ, ಎಲ್ಲ ಈಗೀಗ ಹಾಕಿದೀವಿ. ಈ ಸಾರಿ ಮಳೆಗಾಲ ಜಾಸ್ತಿ ಆಗಿ ಎಲ್ಲ ಬೆಳೆಗಳು ಇದೆ ಸರ್, ಎಲ್ಲ ನೋಡ್ಬೋದು. ನೋಡ್ಬೋದು, ನೀವು ಬಂದು ನಮ್ ಸ್ಪಾಟ್ಗೆ ಬಂದು ನೋಡಿ, ಎಲ್ಲ ನಾನು ಏನ್ ಹೇಳಿದೀನಿ ಅದೆಲ್ಲ ಇದೆ. ವರ್ಷದಲ್ಲಿ ಭತ್ತ ನಿರಂತರವಾಗಿ ಒಂದ್ ಪ್ರದೇಶದಲ್ಲಿ ಬೆಳೀತಾ ಇದ್ದೀರಿ, ಅದೇ ಪ್ರದೇಶದಲ್ಲಿ ಆಮೇಲೆ ಹೊಗೆ ಸೊಪ್ಪು ಹಾಕ್ತೀರಿ, ರಾಗಿ ಬೆಳೀತಾ ಇದ್ದೀರಿ, ಹೇಳಿ ನಿಮ್ಮ ಬೆಳೆ ಯೋಜನೆ ಯಾವ ತರ ಇರುತ್ತೆ, ಭತ್ತ ಹಾಕೋದಕ್ಕಿಂತ ಮುಂಚೆ ಭೂಮಿ ಸಿದ್ಧತೆ ಹೆಂಗ್ ಮಾಡ್ಕೋತೀರಿ? ಸರ್, ನಾವು ಉಳುಮೆ ಮಾಡಿ ಪಕ್ಕ ಮಾಡ್ಕೋತೀವಿ ಮೊದಲು. ಹೊಗೆ ಸೊಪ್ಪು ಅಂತ ನಾವು ಮಾಡ್ತಾ ಇವೆಲ್ಲ, ಅದನ್ನ ಫಸ್ಟ್ ಹೊಗೆ ಸೊಪ್ಪು ಮಾಡ್ಕೋತೀವಿ, ಅದ್ ಕಟಾವ್ ಆದ್ಮೇಲೆ ಭತ್ತನ ಮಾಡ್ತೀವಿ. ಹೊಗೆ ಸೊಪ್ಪದ ಹೇಳಿ, ಹೊಗೆ ಸೊಪ್ಪಿಂದ ಹೆಂಗೆ ನೀವು ಹೊಟ್ಲ ಹಾಕೊಂಡು ಮಾಡ್ಕೋತೀರಾ ಹೆಂಗೆ? ಒಟ್ಲಾಕಂಡೆ ಸರ್ ನಾವು ಮಾಡೋದು, ಈಗ ಬೇರೆನ ಬೇಯಿಸ್ಕತ್ತೀವಿ ಒಟ್ಲಾಕತ್ತೀವಿ, ನಾವೇ ಕೆಲಸ ಮಾಡ್ಕೊಂಡು ಅದನ್ನ ಇದು ಮಾಡ್ಕೊಂಡು ಇದು ಮಾಡ್ತೀವಿ. ಎಲೆ ಮುರಿಯ ಸೀಸನ್ ಅಲ್ಲಿ ಆಳುಗಳು ಕೊಟ್ಕತ್ತೀವಿ, ಇನ್ನು ಇದೆಲ್ಲ ಮಾಡ್ಕತ್ತೀವಿ. ಇನ್ನು ಮಾಮೂಲಿ ಅದಕ್ಕೂ ಹೊಗೆ ಸೊಪ್ಪು ಬೇಯಿಸೋದಿಕ್ಕೆಲ್ಲ ಏನ್ ಬೇಕು ಅದೆಲ್ಲ ಸೌಕರ್ಯಗಳು ಮಾಡ್ಕತ್ತೀವಿ. ಭತ್ತದ ಬೆಳೆಗೆ ಬಂದ್ರೆ ಯಾವ್ದು ತಳಿ ನಿರಂತರವಾಗಿ ನೀವು ಬೆಳ್ಕೊಂಡ್ಬರ್ತಿರೋದು? ನಾನು ಈ ಸರಿ ಆರ್ ಎನ್ ಆರ್ ಅಂತ ಹೇಳಿ ಹೊಸ ಸಂಶೋಧನೆ ಮಾಡಿ ಅದು ಹೊಸ ತಳಿ ಅಂತ ಹೇಳಿ ನಮ್ಗೆ ಔಟ್ ರೀಚ್ ಅವ್ರು ಹೇಳಿದ್ರು, ಅದನ್ನೇ ಮಾಡಿದೀನಿ ನಾನು. ನಾಟಿನೂ ಅದನ್ನೇ ಮಾಡಿನಿ, ಡ್ರಮ್ ಸೀಡರ್ ಅಲ್ಲಿ ಮಾಡೋದನ್ನು ಅದನ್ನೇ ಮಾಡಿದೀನಿ. ಈಗ ಇಷ್ಟು ವರ್ಷ ಡ್ರಮ್ ಸೀಡರ್ ಬಳಕೆ ಬಗ್ಗೆ ನೀವು ವಿಚಾರ ಮಾಡಿರ್ಲಿಲ್ಲ? ಇಲ್ಲ ಇಲ್ಲ, ಗೊತ್ತಿತ್ತಿಲ್ಲ ಸರ್. ಮುಂಚೆ ಏನ್ ಮಾಡ್ತಿದ್ರಿ? ಈ ಒಂದು ತಂತ್ರಜ್ಞಾನದಿಂದ ನಿಮ್ಗೇನೆಲ್ಲ ಅನುಕೂಲ ಆಯ್ತು? ಮುಂಚೆ ಮಾಮೂಲಿ ಬೇಸಾಯ ಏನ್ ಮಾಡ್ತಿದ್ವೋ ನಾವು, ಪೈರು ಉಯ್ಯೋದು, ಪೈರು ಕೀಳೋದು, ಮಾಮೂಲಿ ನಾಟಿ ಹಾಕೋದು. ಎಷ್ಟು ಬಿತ್ತನೆ ತಗೊಳ್ತಿದ್ರಿ? ಈಗ ಸಾಮಾನ್ಯವಾಗಿ ಅದು ಈಗ ಮಾಡಿರೋದಕ್ಕೂ ನಾವು ಮೊದ್ಲು ಮಾಡೋದಕ್ಕೂ ಭಾರಿ ಅಜ್ಗಜಂತ್ರ ವ್ಯತ್ಯಾಸ ಇದೆ ಸರ್. ಮೊದ್ಲು ಒಂದು 20-25 ಕೆಜಿ ಒಂದು ಎಕರೆಗೆ ಭತ್ತ ಬೇಕಾಗ್ತಿತ್ತು, ಇವತ್ತು 10 ಕೆಜಿನೂ ಸಾಕು ಸರ್. ಅದು ಜಾಸ್ತಿನೇ ಅಂತ ಅನಿಸ್ತಾ ಇದೆ ಡಮ್ ಸೀಡರ್ ಮೇಲೆ. ಅದು ಅಷ್ಟೇ ಒಂದು ಎಕರೆಗೆ ಸಾಕು. ಆಮೇಲೆ ಕಿತ್ತು ನಾಟಿ ಮಾಡಿ ತಿಂಗಳಾನ್ಗಟ್ಲೆಯ ಲೇಬರ್ದು ಪ್ರಾಬ್ಲಮ್ ಇರ್ತಿತ್ತು, ಇದೆಲ್ಲ ಇತ್ತು. ಅದೆಲ್ಲ ಖರ್ಚು ನಮ್ಗೆ ಸಾಕಷ್ಟು ಉಳಿದಿದೆ ಈ ಸರಿಯ ಈ ಡ್ರಮ್ ಸೀಡರ್. ಡ್ರಮ್ ಸೀಡರ್ ಬಳಕೆ ಮಾಡಬೇಕು ಅಂದ್ರೆ ಒಂದು ಈಗಾಗಲೇ ನೀವು ಹೇಳಿದ ಹಾಗೆ ಬಿತ್ತನೆ ಯಾವ್ದು ತಳಿ ಯಾವ್ದು ಅಂತ ಆಯ್ಕೆ ಮಾಡ್ಕೊಂಡಾಯ್ತು. ಡ್ರಮ್ ಸೀಡರ್ ಹಾಕಕ್ಕಿಂತ ಮುಂಚೆ ಯಾವ ತರ ನೀವು ಸಿದ್ಧ ಮಾಡ್ಕೋಬೇಕು, ಅದ ಮಾಡ್ಕೋಬೇಕು? ಇನ್ನ ನಾವು ಉಳುಮೆ ಮಾಡ್ಕೊಂಡು ಇದ್ ಮಾಡ್ಕೊಂಡು ಇಲ್ಲ, ಬೀಜನ ನಾವು ಮೊದ್ಲಿಗೆ ಈಗ ನಾವು ಮಾಮೂಲಿ ನೀರ್ಗೆ ನೆನೆ ಹಾಕ್ತಿದ್ದೋ ಉಪ್ಪು ನೀರು ಹಾಕೊಂಡು ಸೋರ ಹಾಕೊಂಡು ಮಳೆ ಕಟ್ಕೊಂಡು ಬೆಡ್ ಮಾಡಿ ಅದಕ್ಕೆ ಭತ್ತ ತಕಳಿಸಿ ತಿಂಗಳಾನ್ಗಟ್ಲೆ ಕಾಯ್ಕೊಂಡು ಅದು ಪೈರು ಬಂದ. ಡ್ರಮ್ ಸೀಡರ್ ಈಗ ಬಳಸಿದಿರಲ್ಲ, ಇದಕ್ಕೆ ಯಾವ ತರ ಮಾಡ್ಕೊಂಡ್ರಿ? ಇಲ್ಲ ಸರ್, ಈಗ ಏನು ಮಾಡ್ಲಿಲ್ಲ, ಅದು ನೆನೆ ಹಾಕ್ತೋ, ನೆನೆ ಹಾಕ್ಬಿಟ್ಟು ಅದನ್ನ ಒಂದ್ ರಾತ್ರಿ ನೆರಳಲ್ಲಿ ಒಣಗಾಕ್ತೋ ಮನೇಲಿ, ಆ ಡ್ರಮ್ ಸೀಡರ್ಗೆ ತುಂಬಿಕೊಂಡು ಸಲೀಸು ಅದು ಸ್ವಲ್ಪ ನೀರಿಲ್ಲ, ಅದಕ್ಕೆ ನೀರು ಸಪ್ಲೈನು ಕಮ್ಮಿ. ಅದಕ್ಕೆ ನೀರು ಮೊದ್ಲು ನಾವು ವ್ಯವಸಾಯ ಬೀಜೋಪಚಾರ ಏನು ಒಂದೇ ರಾತ್ರಿ ಮಾಡಿದ್ದು ಅಷ್ಟೇ. ಏನ್ ಮಾಡಿದ್ರಿ ಅದಕ್ಕೆ? ಅದನ್ನ ಮಳೆ ಕೊಟ್ಟಿ ಮಾಡ್ದೋ, ಅದು ಮಳೆ ಸಣ್ಣದಾಗಿ ಬರ್ತದೆ ಅದು ಒಂದ್ ದಿವಸಕ್ಕೆ ಮಾತ್ರ. ಅದನ್ನ ಆರ್ ಹಾಕ್ಬಿಟ್ಟು ದಮಸಿಗೆ ಹಾಕೊಂಡು ಎಳ್ಕೊಂಡು ಎಳ್ದು ಆತರ ವ್ಯವಸಾಯ ಮಾಡ್ದು. ಎಷ್ಟು ಒಂದ್ ಎಕರೆ ಮಾಡೋದಕ್ಕೆ ಸರ್? ಮಧ್ಯಾಹ್ನಕ್ಕಾಗೋಯ್ತು, ಒಬ್ಬನೇ ನಾನು ಮಾಡಿದ್ದು, ಮಧ್ಯಾಹ್ನಕ್ಕೆ ಮಾಡ್ಬಿಟ್ಟೆ ನಾನು. ಅದು ಭಾರಿ ಈಜಿ, ಯಾರು ಈಗ ಪೈರ್ ಕೇಳಂಗಿಲ್ಲ, ನಾಟಿಗೆ ಆಳು ಕರ್ಗಂಗಿಲ್ಲ, ಏನಿಲ್ಲ, ಭಾರಿ ಉಳಿತಾಯ. ಸಸಿ ಸಸಿಗೂ ಏನ್ ಅಂತರ ಆಯ್ತು? ಈಗ ಅರ್ಧ 9 ಇಂಚು ಅಂದ ಅರ್ಧ ಅಡಿ 6 ಇಂಚು ಇದು ಪೂರ್ವ ಅಂತರ ಅಂತರಗಳು 9 ಇಂಚು ಒಂದಂತ 6 ಇಂಚು ಒಂದಂತ. ಈ ಒಂದೇ ಸಸಿ ನಾಟಿ ಆಗಿರೋದು ಇಲ್ಲ, ಒಂದ್ ಕಾಳು ಎರಡ್ ಕಾಳು ಬೀಳ್ತದೆ ಅದು, ಅಷ್ಟು ಕೂಡ ಅದು ಬಂದಿದೆ ಪೈರು ಬಂದು ಉತ್ತಮವಾದ ಬೆಳೆ ಬಂದಿದೆ. ಈಗ ನಮ್ಗೆ ಈ ನಾಟಿಗೂ ಇದಕ್ಕೂ ಅದಕ್ಕೆ ಹೋಲ್ಸಿದ್ರೆ ಸರ್, ಡಮ್ ಸೀಡರ್ ನಲ್ಲಿ ಬಂದಿರತಕ್ಕಂತ ಬೆಳೆಗೂ ನಾಟಿಗೂ ನಾವು ಹೋಲಿಕೆ ಮಾಡಿದ್ರೆ ನಾನು ಇದೇ ಬೆಟ್ರು ನಮ್ಗೆ ಎಲ್ಲಾ ಖರ್ಚುನಗೂ ಇದು ಉಳಿತಾಯನೂ ಆಯ್ತದೆ, ಬೆಳೆನೂ ಅಷ್ಟೇ ಉತ್ತಮವಾಗಿ ಬಂದಿದೆ ಅನ್ನೋ ಸಸಿಗಳು ಹೆಚ್ಚು ಕಡಿಮೆ ಇದೆ ಒಂದು ಅಂದಾಜು? ಒಂದು ಸಾಮಾನ್ಯ ಏನು ಒಂದು ಲೆಕ್ಕ ಹಾಕಕ್ಕೆ ಆಗಲ್ಲ ಸರ್. ಅದು ಒಂದು ಚೆನ್ನಾಗಿದೆ, ಅದರಲ್ಲಿ ಬೆಳವಣಿಗೆ ಚೆನ್ನಾಗಿದೆ, ಬೆಳೆನು ಚೆನ್ನಾಗಿದೆ, ಈಗ ಹಾಲಿಯ ಚೆನ್ನಾಗಿದೆ ಅದು ಸರ್. ಮುಂದಿನ ವರ್ಷ ನೀವು ಇದನ್ನೇ ಮಾಡೋದು? ಇದನ್ನೇ ಮಾಡ್ಬೇಕು. ಆಮೇಲೆ ನನಗೆ ಕೆಲವು ರೈತರು ನೀರಾವರಿ ಏರಿಯಾದರು ಬಂದು ನಮ್ಮ ಸ್ಪಾಟ್ ನೋಡಿದ್ದಾರೆ, ನಾವು ಮತ್ತೆ ಅದನ್ನೇ ಮಾಡ್ಬೇಕು ಅಂತ ಅವರು ಅನ್ಕೊಂಡು ಹೋಗಿದಾರೆ ನಮ್ಮ ಸ್ಪಾಟ್ ನೋಡ್ಬಿಟ್ಟು. ಅಂದ್ರೆ ನೀರಾವರಿ ಪ್ರದೇಶಗಳಲ್ಲಿ ಇದು ಮಾಡೋದು ಸುಲಭನೋ ಕಷ್ಟನೋ ನಿಮ್ ಪ್ರಕಾರ? ಸುಲಭ ಸರ್, ಇದು ಭಾರಿ ಈಜಿ, ಲೇಬರ್ದು ತೊಂದರೆ ಇಲ್ಲ, ಭಾರಿ ಈಜಿ, ಖರ್ಚು ಕಮ್ಮಿ, ಉತ್ಪತ್ತಿ ಜಾಸ್ತಿ ಆಯ್ತದೆ ಅಂತ ನಾನು ನಂಬಿದ್ದೀನಿ ಸರ್. ಇದ್ರ ಬಗ್ಗೆ ನನಗೆ ನಂಬ್ತಾವ್ನಿ, ನಂಬಿವ್ನಿ, ನೋಡ್ತೀನಿ. ಇದು ಫಸ್ಟ್ ಮಾಡಿರೋದಿಂದ ನಾನು ಕಟಾವ್ ಆದಾಗ ಅದನ್ನ ಹೇಳಕ್ ಇಷ್ಟಪಡ್ತೀನಿ. ಈಗ ಬೆಳೆ ಅಂತೂ ಚೆನ್ನಾಗಿದೆ, ಅದಕ್ಕಿಂತ ಇದು ಉನ್ನತವಾಗಿದೆ, ಚೆನ್ನಾಗಿದೆ ಸರ್. ಇನ್ನು ರಾಗಿ ಬೆಳೆ ಬಗ್ಗೆ ಬರೋಣ. ನಿಮ್ ತಂದೆನು ಬೆಳೀತಾ ಇದ್ರು, ನೀವೇ ಅದನ್ನೇ ಮುಂದುವರಿಸಿದೀವಿ. ತಳಿಗಳೇನಾದ್ರು ಬದಲಾವಣೆ ಮಾಡಿದ್ರ? ಬದಲಾವಣೆ ಮಾಡ್ತಾ ಇರ್ತೀವಿ ಸರ್. ಅದು ಇಕ್ಕಿಗೆ ನೋಡುವಾಗ ನಾವು ನಮ್ಮ ಹಳ್ಳಿಗಳಲ್ಲಿ ಸಾಮಾನ್ಯ ಇದನ್ನ ಹಾಕಿದ್ರೆ ಹೆಂಗೆ ಇದು ಚೆನ್ನಾಗಿದೆಯಲ್ಲ ಅನ್ನೋ ಒಂದು ಮನಸ್ಸಿಗೆ ಅದು ತೃಪ್ತಿಯಾಗಿ ಕಂಡಾಗ. ಈಗ ನೀರಾವರಿಯಲ್ಲೇ ರಾಗಿ ಬೆಳಿತಿರೋದು ನೀವು? ಹೌದು, ಮಳೆ ಆಶ್ರಯಕ್ಕೂ ಮಾಡ್ತೀವಿ. ಅಕಸ್ಮಾತ್ ಮಳೆ ಕೈ ಕೊಟ್ಟಾಗ ಪಂಪ್ ಸೆಟ್, ನಮ್ಗೆ ನೀರಾವರಿ ಏರಿಯಾ ಇಲ್ಲ, ಅದರಿಂದ ನಾವು ಪಂಪ್ ಸೆಟ್ ಇದೆ, ಎರಡು ಪಂಪ್ ಸೆಟ್ ಇದೆ, ಆ ನೀರನ್ನ ಆಶ್ರಯದಲ್ಲೂ ಬೆಳಿತೀವಿ. ಸಂಪೂರ್ಣವಾಗಿ ಮಳೆ ಆಶ್ರಿತ ಅಂತ ಏನ್ ಹೇಳಕ್ ಬರಲ್ಲ. ಇಲ್ಲ, ಸಂಪೂರ್ಣ ಮಳೆ ಆಶ್ರಿತದಲ್ಲಿ ಆಗ್ಬಹುದು, ಇಲ್ಲ ಆಗ್ದೇನೆ ಇದ್ದಾಗ ಸಮಯದ ಸಂದರ್ಭದಲ್ಲಿ ನಾವು ಪಂಪ್ ಸೆಟ್ ನೀರನ್ನು ಕೂಡ ಬಳಕೆ ಮಾಡಬೇಕಾಯ್ತದೆ ಸರ್. ಇನ್ನು ನೀವು ಹೇಳಿದ್ರಿ ದ್ವಿದಳ ಧಾನ್ಯಗಳನ್ನ ನಿರಂತರವಾಗಿ ಬೆಳಿತೀನಿ ಅಂತ. ಹೌದು ಸರ್. ಹೇಳಿ, ಈಗ ಯಾವ್ದಾವ್ದೆಲ್ಲ ಬೆಳೀತಾ ಇದ್ರಿ? ಈಗ ಅಲಸಂದೆ ಇದೆ, ಅವರೆ ಇದೆ, ಮತ್ತೆ ಒಂದ್ ಸ್ವಲ್ಪ ಸಾಂಬಾರ ಕೊತ್ತಂಬರಿ ಅದಿದೆ, ಸೊಪ್ಪಿನ ಕಡ್ಲೆ ಅಂತ ಇದೆ ಅದಿದೆ ಸರ್. ಕೊತ್ತಂಬರಿ ತಗೊಂಡು ಅದನ್ನ ಮಾರುಕಟ್ಟೆ ದೃಷ್ಟಿಯಿಂದ ಮಾಡ್ತೀರಾ ಅಥವಾ? ಹೌದು, ಜಾಸ್ತಿ ಬಂದ್ರೆ ಮಾರುಕಟ್ಟೆಗೆ ಮಾರ್ತೀವಿ, ಇಲ್ಲ ನಮ್ಮ ಮನೆ ಬಳಕೆಗಾದ್ರೂ ನಾವು ಉಪಯೋಗಿಸ್ಕೋತೀವಿ, ಅಷ್ಟಾದ್ರೂ ಮಾಡ್ಕೋತೀವಿ. ನಿರಂತರವಾಗಿ ಆಗ್ತಿದೆ, ಆಗ್ತಿವಿ. ಒಟ್ಟಿನಲ್ಲಿ ಹಸಿರು ಗೊಬ್ಬರಕ್ಕೂ ಆಗುತ್ತೆ ಇದು. ಹೌದು ಸರ್, ಅದು ಹಸಿರು ಗೊಬ್ಬರಕ್ಕೂ ಆಗ್ತದೆ, ಎಲ್ಲಕ್ಕೂ ಆಗ್ತದೆ. ನಮ್ಮ ಮನೆ ಬಳಕೆಗೆ ಇರತಕ್ಕಂತ ಬೆಳೆಗಳನ್ನ, ತರಕಾರಿನೇ ಇರ್ಬೋದು ಮತ್ತೆ ಯಾವುದೇ ಇರ್ಬೋದು ಸರ್, ಅದನ್ನ ನಾವು ಮನೆ ಬಳಕೆಗೆ ಇರತಕ್ಕಂತ ಅದನ್ನ ಬೇರೆ ಕೊಂಡಕ್ ಹೋಗಲ್ಲ, ನಾನೇ ಸ್ವಂತವಾಗಿ ಮಾಡ್ಕೊಂಡು ಮಾಡ್ತಾ ಇದೀವಿ ಸರ್. ಈಗ ಕೆಂಪು ನಾಯಕರೇ ಹೇಳಿ, ಕೃಷಿಯಿಂದ ನೀವು ಏನೆಲ್ಲ ಪಡ್ಕೊಳ್ಳಕ್ಕೆ ಅಥವಾ ಸಂಪಾದನೆ ಮಾಡಕ್ ಸಾಧ್ಯ ಆಗಿದೆ ಇದುವರೆಗೆ ಜೀವನದಲ್ಲಿ? ಸರ್, ಏನು ಸಂಪಾದನೆ ಏನು ಇಲ್ಲ, ಈಗ ನಮ್ಮ ಜೀವನಕ್ಕೆ ತೊಂದರೆ ಇಲ್ಲ. ಈಗ ಪ್ರಕೃತಿ ನಿಯಮಗಳಲ್ಲಿ ವ್ಯತ್ಯಾಸ ಆಗ್ತದೆ ಅಷ್ಟು ಬಿಟ್ರೆ, ನಾವು ಮಾಮೂಲಿ ವ್ಯವಸಾಯನ ಮಾಡ್ತಾ ಇರ್ತೀವಿ. ಅದರಲ್ಲಿ ಪ್ರಕೃತಿ ನಿಯಮದಿಂದ ಸ್ವಲ್ಪ ಅದ್ಲು ಬದಲಾವಣೆ ಆಗ್ಬೋದು ಸರ್, ಅದು ಅದ್ಲು ಆಗ್ಬೋದು, ಬದಲಾವಣೆ ಆಗ್ಬೋದು, ಆದ್ರೂ ನಾವು ನಿರಂತರವಾಗಿ ಆಯ್ತಲ್ಲ ಅಂತ ಹೇಳಿ ಕೈ ಬಿಡಲ್ಲ, ಮಾಡ್ಕೊಂಡು ಹೋಯ್ತಾ ಇರ್ತೀವಿ. ಒಂದ್ ಬೆಳೆಯಲ್ಲಿ ಹೋಗಿದ್ದನ್ನ ಇನ್ನೊಂದು ಬೆಳೆಯಲ್ಲಿ ಮಾಡ್ಕೋತೀವಿ, ಅದನ್ನ ಪ್ರಯತ್ನ ಪಡ್ತೀವಿ. ಹೋಗಿರೋದನ್ನ ಹೋಯ್ತು, ಅದಕ್ಕೇನು ಪ್ರಕೃತಿ ನಿಯಮದಿಂದ ಆಗೋದು, ಮತ್ತೆ ನಮ್ಮಿಂದ ತೊಂದರೆ ಆಗಕ್ಕಿಲ್ಲ, ಅದರಿಂದ ಅದಕ್ಕೆ ನಾವು ಮತ್ತೆ ಅದನ್ನ ಪುನರುಜ್ಜನ ಇದರಿಂದ ಮಾಡ್ಕೊಂಡು ಹೋಗ್ತೀವಿ ಸರ್. ಈಗ ಇಷ್ಟು ವರ್ಷ ನಿರಂತರವಾಗಿ ಬೆಳೆ ಬೆಳೆಯುವಂತ ಒಂದು ಸನ್ನಿವೇಶ ಇರೋದ್ರಿಂದ ಪೋಷಕಾಂಶಗಳ ನಿರ್ವಹಣೆ ಮಾಡಬೇಕಾಗತ್ತೆ. ಹೇಳಿ, ನೀವು ಒಂದು ಮಣ್ಣಿನ ಫಲವತ್ತತೆಯನ್ನ ಕಾಪಾಡೋ ದೃಷ್ಟಿಯಿಂದ ಏನೆಲ್ಲ ವಾರ್ಷಿಕ ಕ್ರಮಗಳನ್ನ ಮಾಡ್ತೀರಿ, ಅದಕ್ಕೆ ಯಾವ ರೀತಿ ಮಣ್ಣಿನ ಫಲವತ್ತತೆಯನ್ನ ಹೆಚ್ಚಿಸೋದಕ್ಕೆ ನೀವು ಪ್ರಯತ್ನ ಪಡ್ತೀರಿ? ಸರ್, ನಾನು ಕೆರೆ ಗೋಡ್ಗಳನ್ನ ಹೊಡಿಸ್ತೀನಿ. ಎಷ್ಟು ಪ್ರಮಾಣ? ಎಷ್ಟು ಅಂತ ಅಂದ್ರೆ ಎರಡು ವರ್ಷ ಮೂರು ವರ್ಷಕ್ಕೆ ಒಂದೊಂದ್ಸಲಿ ಅದನ್ನ ಮಣ್ಣುಗಳನ್ನ ಬದಲಾಯಿಸ್ತಾ ಇರ್ತೀನಿ. ಅದು ಕೆರೆದೇ ಇರ್ಬೋದು, ಬೇರೆ ಕಡೆ ಇದೇ ಇರ್ಬೋದು, ಈ ಆ ಮಣ್ಣನ್ನು ತಂದು ನಮ್ಮ ಭೂಮಿಗೆ ಹಾಕೊಂಡು ಬದಲಾಯಿಸ್ತಾ ಇರ್ತೀನಿ, ಮಣ್ಣುಗಳನ್ನೇ ಚೇಂಜ್ ಮಾಡ್ತಾ ಇರ್ತೀನಿ. ಆಮೇಲೆ ಎರಳಿನ ಗೊಬ್ಬರ ಹಾಕಿಸ್ತೀವಿ. ನಾನು ಜಾಸ್ತಿ ರಾಸಾಯನಿಕ ಗೊಬ್ಬರ ಜಾಸ್ತಿ ಬಳಸಕ್ಕಿಲ್ಲ ನಾನು. ಮತ್ತೆ ಈ ಸೊಪ್ಪು ಸದೆಗಳು, ಎರಳಿನ ಗೊಬ್ಬರಗಳು, ಇದನ್ನ ನಾನು ಭೂಮಿನ ಬರಡು ಮಾಡಕ್ಕೆ ನನಗೆ ಇಷ್ಟ ಇಲ್ಲ, ಮಾಡಕ್ಕೆ ಇಷ್ಟ ಪಡ್ತಾ ಇಲ್ಲ ನಾನು. ಹಾಗಾಗ ಮಣ್ಣು ಪರಿಶೋಧನೆ ಕೂಡ ಮಾಡಿಸ್ತಾ ಇರ್ತೀನಿ. ಪ್ರತಿಯೊಂದು ನಾವು ಶುಂಠಿಯೂ ಕೂಡ ಬೆಳೀತಾ ಇರ್ತೀನಿ, ಶುಂಠಿನೂ ಬೆಳೀತಾವನಿ ನಾನು. ಈಗ 10-12 ವರ್ಷದಿಂದ ಶುಂಠಿ ಬೆಳೆನೂ ಕೂಡ, ಅದರಿಂದ ನನಗೆ ಲಾಭ ಇದೆ. ಶುಂಠಿಯಿಂದ ನನಗೆ ಅದ್ರ ಯಾವತ್ತೂ ಅದರಿಂದ ಲಾಸ್ ಇಲ್ಲ ನನಗೆ, ಅದರಿಂದ ಒಳ್ಳೆ ಲಾಭ ಇದೆ ಸರ್. ಈಗ 3 ಎಕರೆ ಪ್ರದೇಶ ನಿಮ್ದು ಸ್ವಂತದ್ದು, ಜೊತೆಗೆ ನೀವು ಗುತ್ತಿಗೆಗೂ 2-3 ಎಕರೆ ತಗೊಂಡ್ ಮಾಡ್ತೀರಿ. ಶುಂಠಿ ಎಲ್ಲಿ ಬೆಳಿತೀರಿ? ಗುತ್ತಿಗೆ ತಗೊಂಡ್ ಭೂಮಿಲ್ಲ, ಭೂಮಿನಲ್ಲ, ಅದನ್ನ ನಾವು ಬದಲಾಯಿಸಿ ಬೆಳಿಬೇಕು. ಶುಂಠಿನ ಹಾಕದ ಭೂಮಿಗೆ ಹಾಕಕ್ ಹಾಕಿಲ್ಲ ಸರ್, ಅದಕ್ಕೆ ಈಗ ನಮ್ಮ ಭೂಮಿಗೂ ಹಾಕ್ತೀನಿ, ಗುತ್ತಿಗೆ ಮಾಡ್ಕೋತೀನಿ ಆ ಭೂಮಿಗೂ ಹಾಕ್ತೀನಿ, ನಂದೇ ನೀರದಿಲ್ಲ ಅದರಿಂದ ಅದನ್ನ ಆ ಥರ ಬದಲಾಯಿಸ್ಕೊಂಡು ನಾನು ಆ ಥರ ಮುಂದುವರ್ಸ್ಕೊಂಡು ಹೋಗ್ತೀನಿ. ಬದಲಾಯಿಸಿ ಬದಲಾಯಿಸಿ ಮಾಡ್ತೀನಿ ಸರ್, ಎಲ್ಲ ಬೆಳೆಗಳನ್ನ ಬದಲಾಯಿಸಿ ಬದಲಾಯಿಸಿ, ಈ ಭೂಮಿಗೆ ಹಾಕದ್ದ ಮತ್ತೆ ಆ ಭೂಮಿಗೆ ಹಾಕಲ್ಲ, ಆ ಭೂಮಿಗೆ ಹಾಕದ್ದ ಮತ್ತೆ ಈ ಭೂಮಿಗೆ ಹಾಕಲ್ಲ, ಹಿಂಗೆ ಬದಲಾವಣೆ ಮಾಡಿಕೊಂಡು ಬೆಳೆಗಳನ್ನ ಮಾಡ್ತೀನಿ ಸರ್. ಹಸುಕರು? ಹಸುಕರು ಎರಡಿದೆ ಸರ್, ಬರೀ ಹಾಲಿನ ಹಾಲು ಹಾಲಿಗೆ ಮಾಡ್ಕೊಂಡಿದ್ದೀವಿ. ಹುಳ ಎತ್ತುಗಳಿಲ್ಲ ಸರ್, ಅಲ್ಲಿ ಮೇವಿಗೆ ತೊಂದರೆ. ಏನು ಕೊಟ್ಟಿಗೆ ಗೊಬ್ಬರ ಏನು ಮಾಡ್ತೀರಿ? ಕೊಂಡ್ಕೊತೀನಿ ನಾನು ಹೊರಗಡೆಯಿಂದ, ನಮ್ಮದು ಒಂದು ಸುಮಾರು 2-3 ಟನ್ನು ನಮ್ದಾಯ್ತದೆ, ಇನ್ನು ಬೇರೆ ಕಡೆಯಿಂದ ಕೊಂಡ್ಕೋತೀನಿ 1 ಟನ್ನು. ನನಗೆ ಎಷ್ಟು ಬೇಕಾಯ್ತದೆ ಅಷ್ಟನ್ನು ನಾನು ಕೊಂಡ್ಕೋತೀನಿ ಸರ್. ಅಂದ್ರೆ ಫಲವತ್ತತೆಯನ್ನ ಕಾಪಾಡಕ್ಕೆ ಏನೇನ್ ಬೇಕೋ ಅದೆಲ್ಲ ಒಂದ್ ವರ್ಷದಲ್ಲಿ ನೀವು ಮಾಡ್ತಾ ಹೋಗ್ತೀರಿ? ಹೌದು ಸರ್. ಎರೆ ಹುಳು ಗೊಬ್ಬರ ತಗೋತೀರಿ, ಕೆರೆ ಗೋಡ್ ಓಡಿಸ್ತೀರಿ, ಬೇಕು ಅಂದ್ರೆ ಕೊಟ್ಟಿಗೆ ಗೊಬ್ಬರ ತಗೋತೀರಿ. ಹೌದು ಸರ್. ಅದ್ರಲ್ಲೇ ಗೊಬ್ಬರನು ಸೇರಿಸ್ತೀರಿ? ಸೇರಿಸ್ತೀನಿ ಸರ್. ಈಗ ಇಳುವರಿ ಪ್ರಮಾಣ ವರ್ಷ ವರ್ಷಕ್ಕೂ ಹೆಂಗ್ ಜಾಸ್ತಿ ಆಗ್ತಿದೆಯೋ ಕಡಿಮೆ ಆಗ್ತಿದೆಯೋ? ಇಲ್ಲ ನಾನು ಈ ವರ್ಷ ಯಾಕೋ ಬೆಳೆ ಬರ್ನಿಲ್ಲ ಅಂತ ಹೇಳ್ಬಿಟ್ಟು ನನಗೆ ಗೊತ್ತಾಗ್ತದೆ ನಾನು ಬೆಳೆ ಬೆಳೆದವನಲ್ವಾ, ಗೊತ್ತಾಗ್ತದೆ ನನಗೆ ಕುಂಠಿತ ಆಗೋದು ಕಂಡ್ರೆ ಇದರಲ್ಲಿ ಏನೋ ಭೂಮಿಯಲ್ಲಿ ಏರುಪೇರು ಇರ್ಬೋದು ಅಂತೇಳಿ ನೀನು ಹೆಚ್ಚಿನ ಅದನ್ನು ಫಲವತ್ತೆ ಮಾಡಿ ಬೆಳೆನ ಜಾಸ್ತಿ ಬೆಳೆಯೋಕ್ಕೆ ಇಷ್ಟಪಡ್ತೀನಿ ಸರ್ ನಾನು. ಅದರಿಂದ ನಾನು ಯಾವತ್ತೂ ಕಣ್ಣಮ್ಮ ಇಲ್ಲಿ ಬೆಳೆದಿಲ್ಲ, ಅದು ಗೊತ್ತಾಗ್ತದೆ ನಾನು ಬೆಳೆಯಲ್ಲ. ಬೆಳೆ ಇದು ಯಾಕೋ ಈ ಸರಿ ಕುಂಠಿತ ಆಗಿದೆ, ಇದು ಏನು ಕಾರಣಕ್ಕೆ ಅಂತ ಹೇಳ್ಬಿಟ್ಟು ಅದನ್ನು ಬದಲಾಯಿಸ್ತೀನಿ, ಬೆಳೆನೂ ಬದಲಾಯಿಸ್ತೀನಿ. ಭೂಮಿಗೆ ಏನು ಹಾಕಬೇಕು ಅನ್ನೋದನ್ನು ನನಗೆ ಅನುಭವದ ಪ್ರಕಾರ ಅದಕ್ಕೆ ಹೆಚ್ಚಿನ ಒಂದು ಪೋಷಕಾಂಶ ಕೊಟ್ಟು ಫಲವತ್ತೆ ಮಾಡ್ಕೊಳ್ಳೋಕ್ಕೆ ಪ್ರಯತ್ನ ಪಡ್ತೀನಿ ಸರ್. ಇನ್ನು ಈಗ ಇದ್ರ ಮಧ್ಯೆ ನೀವು ಅಡಿಕೆ ಗಿಡ ಎಲ್ಲ ಹಾಕ್ಸಿದ್ರಿ, ಏನು ಉದ್ದೇಶ ಸರ್? ಈಗ ಅದು ಈಗ ಬೇರೆ ಈಗ ಮಧ್ಯ ಈಗ ಎಲ್ಲ ಬೆಳೆಗಳು ವರ್ಷಕ್ಕೆ ಕಟಾವು ಆಗ್ತಾ ಇರ್ತದೆ, ಹೋಯ್ತಾ ಇರ್ತದೆ. ಇದು ಒಂದು ತಲಾ ತಲಾಂಟ್ರ ಗಂಟ್ಲು ಇರ್ತಕ್ಕಂಥ ಬೆಳೆ ಅಲ್ವಾ, ನೂರಾರು ವರ್ಷ ನಮಗೆ ಫಲ ಕೊಡುವಂಥದ್ದು, ನಮಗೆ ಕಷ್ಟ ಕಾಲದಲ್ಲಿ ಆಗ್ತದೆ ಅನ್ನೋ ಒಂದು ನಂಬಿಕೆ ನಮಗೆ ತಕಾಲಾಗಿ. ಈಗ ಅದು ಅದು ಕೈ ತುಂಬ ಒಂದು ಸಾರಿ ನಮಗೆ ಕೈ ತುಂಬ ದುಡ್ಡು ಸಿಗ್ತದೆ ಅನ್ನೋ ಒಂದು ಭಾವನೆ, ಆ ಉದ್ದೇಶದಲ್ಲಿ ತೆಂಗು ಅಡಿಕೆನ ನಾನು ತೆಂಗು ಅಡಿಕೆ ಬಾಳೆ ನಾನು ಇಷ್ಟಪಟ್ಟು ಧಾನ್ಯದ ಬೆಳೆ ಬೆಳೀತಿದ್ದ ಜಾಗದಲ್ಲೇ ನೀವು ಅಡಿಕೆ ಮಾಡಕ್ ಶುರು ಮಾಡಿದ್ರಿ. ಹೌದು ಸರ್, ವಾಣಿಜ್ಯ ದೃಷ್ಟಿಯಿಂದ ಹೌದು ತೋಟಗಾರಿಕೆ ಬೆಳೆಗಳಿಗೆ ನಿರ್ವಹಣೆ ಸುಲಭ ಅಂತ. ಹೌದು ಸರ್. ಎಲ್ಲಿ ಅಡಿಕೆ ಎಲ್ಲ ಎಲ್ಲಿಂದ ತಂದ್ರಿ, ಎಲ್ಲಿ ನೋಡ್ಕೊಂಡು ಬಂದ್ರಿ? ಅದು ನಮ್ಮ ಪಕ್ಕದ ಕಂಪ್ಲಾಪುರ ಅಂತ ಇದ್ದೆ, ಅವ್ರ ಹತ್ರ ಒಬ್ರು ರೈತರು ಚೆನ್ನಾಗಿ ಮಾಡಿದ್ರು ನಾಟಿ ತಳಿಯೋದು ಅಡಿಕೆ. ಅದರಿಂದ ನಾನು ಅಲ್ಲಿ ಒಂದು ಒಂದು 250 ಗಿಡ ತಂದಿದ್ದೆ, ತಂದು ನೆಟ್ಟಿದ್ದೀನಿ. ಅದೇ ಹೇಳ್ದಂಗೆ ನಾನು ಒಂದು ಇನ್ನೊಂದು 2 ವರ್ಷದಲ್ಲಿ ಫಲ ಕೈ ಬರ್ಬೋದು ಅನ್ಕೊಂಡಿದ್ದೀನಿ. ಈ ತೆಂಗಿನ ಮರಗಳೆಲ್ಲ ಯಾರು ಹಾಕ್ಸಿದ್ದು, ನೀವು ನಿಮ್ಮ ತಂದೆ? ಇಲ್ಲ ಸರ್, ಈ ತಾಲೂಕು ಪಂಚಾಯತಿಯಿಂದ ಕೃಷಿ ಇಲಾಖೆಯಿಂದ ನಮ್ಮ SC/ST ಅಂತ ಹೇಳಿ ತಾಲೂಕು ಪಂಚಾಯತಿ ಮೆಂಬರು ಅವರು ನಾನು ಬೇಡ್ಕೊಂಡಾಗ ಕೇಳಿಕೊಂಡೆ, ನಮಗೆ ಒಂದು ಸ್ವಲ್ಪ ತೆಂಗಿನ ಸಸಿ ಕೊಡಿಸಿ ನಮ್ಮ ಜಮೀನಿಗೆ ಅಂತ ಕೇಳಿಕೊಂಡಾಗ ಅವರು ನನಗೆ ಒಂದು 30 ಗಿಡ ಫ್ರೀಯಾಗಿ ಕೊಡಿಸಿದ್ರು. ಅದಕ್ಕೆ ಅದು ಸಬ್ಸಿಡಿನೂ ಕೂಡ ಕೊಟ್ಟರು. ಅದನ್ನು 30 ಗಿಡ ಈಗ 4 ವರ್ಷ ಆಗಿದೆ. ಅದನ್ನು ಅಡಿಕೆ ತೆಂಗು ಎರಡನ್ನೂ ಒಂದೇ ವರ್ಷ ನಾನು ಮಾಡಿದೆ. ಅದನ್ನು ಕೂಡ ಈಗ 4 ವರ್ಷ ಆಗಿದೆ ತೆಂಗಿಗೆ. 30 ಗಿಡ ನನ್ನ ಭೂಮಿಲಿ ಇದೆ ಸರ್. ಇನ್ನು ಬಾಳೆ, ಬಾಳೆ ಬೆಳೆ ಬಗ್ಗೆ ಏನು ನಿಮ್ಮ ಅನುಭವ? ಬಾಳೆ ಅಂದರೆ ನಮ್ಮ ಅದನ್ನು ಕೂಡ ಒಂದು ವರ್ಷದ ಬೆಳೆ, ಏಲಕ್ಕಿ, ಏಲಕ್ಕಿ ಬಾಳೆ ಸರ್. ಅದರಲ್ಲೂ ಮಧ್ಯ ಒಂದೊಂದು ಬೇರೆ ತಳಿನೂ ಕೂಡ ಹಾಕತ್ತೀವಿ ನಾವು ಮನೆ ಬಳಕೆಗೆ. ಅದರಿಂದ ಒಂದು ವರ್ಷಕ್ಕೊಂದು ಸಾರಿ ಬೆಳೆಯೋದು. ಅದನ್ನು ನಾನು 3 ವರ್ಷದಿಂದ ನಾನು ಒಂದೇ ಇದರಲ್ಲಿ ಬೆಳೆದು ತಗೊಂಡಿದ್ದೀನಿ. ಈ ಸಾರಿ ಕಟಾವು ಮಾಡ್ತಾ ಇದ್ದೀನಿ. ಅದರ ಮಧ್ಯೆ ಅಂತರ ಬೆಳೆಯಾಗಿ ಇನ್ನೇನು ಬೆಳೀಲಿಲ್ವಾ? ಅದರಲ್ಲಿ ನಾನು ಮೂಲಂಗಿ, ಸೊಪ್ಪು, ಏನೇನಾದ್ರು ತರಕಾರಿ ಐಟಮ್ದು ಬೆಳೆಗಳನ್ನ ಬೆಳ್ಕೊಂಡು ನಮ್ಮ ಮನೆ ಬಳಕೆಗೆ ಮಾಡ್ಕೊಂಡಿದ್ದೀನಿ ಸರ್. ಈಗ ನಿಮಗೆ ಕಾಸು ಬರೋದು ಯಾವ ಬೆಳೆನಲ್ಲಿ ಆಗಾರ ವರ್ಷದಲ್ಲಿ ಜಾಸ್ತಿ ಕಾಸು? ಕಾಸು ಸಾಮಾನ್ಯವಾಗಿ ಶುಂಠಿಲಿ ನನಗೆ ಕಾಸು ಬರ್ತದೆ ಇತ್ತೀಚೆಗೆ. ಈಗ ಶುಂಠಿ ಒಂದು ಬೆಳೆ ಬೆಳೆದೇ ಬೆಳಿತೀರ? ಬೆಳೆದೇ ಬೆಳಿತೀನಿ ಸರ್ ಅದನ್ನು, ಯಾವುದೇ ಕಾರಣಕ್ಕೂ ಅದನ್ನು ಬೆಳಿತೀನಿ. ನನಗೆ ಭೂಮಿ ಅದೇ ಅಲ್ಲ, ನಾನು ರೀಜಿಂಗ್ ಮಾಡ್ಕೋತೀನಿ, ನಮ್ಮದು ಇದೆಯಲ್ಲ. ಬದಲಾವಣೆ ಮಾಡಿದಾಗ ಅದು ಗ್ಯಾಪ್ ಇರ್ತದೆ, 4-5 ವರ್ಷ ಗ್ಯಾಪ್ ಇರ್ತದೆ. ಅದರಿಂದ ಮತ್ತೆ ಅದನ್ನು ಬೆಳೆಯೋಕ್ಕೆ ಅನುಕೂಲ ಆಯ್ತದೆ ನಮಗೆ. ಅದರಿಂದ ಏನು ತಪ್ಪಾಗಿಲ್ಲ. ಬೆಳಿತೀರಿ ಶುಂಠಿ? ನಾವು 1 ಎಕರೆಯಲ್ಲೇ ಬೆಳೆಯೋದು ಸರ್, ಜಾಸ್ತಿ ಮಾಡೋಕ್ಕಿಲ್ಲ. 1 ಎಕರೆ ಕ್ರಮಬದ್ಧವಾಗಿ ಕ್ಲೀನ್ ಆಗಿ ಅದನ್ನ 1 ಎಕರೆಯಲ್ಲಿ ಮಾಡ್ತೀನಿ ಸರ್. ಜಾಸ್ತಿ ಕಾಸು ಬರೋದು ಶುಂಠಿಲಿ? ಶುಂಠಿಲಿ ಸರ್. ಬಿಟ್ರೆ ಭತ್ತ, ರಾಗಿ? ಭತ್ತ ರಾಗಿನೂ ಈಗ ಈ ಸರಿ ಮಾಡಿದ್ದೀನಿ, ಈ ಸರಿನೇ ನಾನು ಮಾಡಿರೋದು. ಜಾಸ್ತಿಯಾಗಿ 1 ಎಕರೆ ಮಾಡ್ತಿದ್ದೆ, ನನ್ನ ಮನೆ ಬಳಕೆಗೆ ಮಾಡ್ಕೋತಿದ್ದೆ. ಅದನ್ನ ನಮ್ಮ 4 ಕೇಳಿದವ್ರಿಗೆ ಅಲ್ಪ ಸ್ವಲ್ಪ ಕೊಟ್ಟುಕೊಡ್ತಿದ್ದೆ, ನಮ್ಮ ಸಂಬಂಧಿಕರಿಗೆ. ನಾನೇನು ಮಾರಾಟ ಇಲ್ಲ, ಅವ್ರಿಗೆ ಹಾಗೆ ಕೊಡ್ತಿದ್ದೆ. ಈಗ ಮಾರೋ ಐಟಮ್ ಅಂತ ಒಂದು ಒಂದು 50 ಮೂಟೆ ಭತ್ತನ ನಾನು ಟಾರ್ಗೆಟ್ ಮಾಡ್ಕೊಂಡಿದ್ದೀನಿ ಸರ್. ಈಗ ಅದನ್ನ ಮಾರಾಟ ಮಾಡೋಕ್ಕೆ ನನಗೆ ಅನುಕೂಲ ಆಯ್ತದೆ ಅಂತ ಅನ್ಕೊಂಡಿದ್ದೀನಿ. ನೋಡೋಣ. ರಾಗಿ ನಾನು RMC ಈಗ ಬೆಂಬಲ ಬೆಲೆಗೆ ನಾನು ವರ್ಷ ವರ್ಷ ಮಾಡ್ತಾ ಇದ್ದೀನಿ, ಸಿಕ್ತು ಅದರಿಂದ ಮಾಡ್ತಾ ಇದ್ದೀನಿ. ಒಂದು 20 ಕ್ವಿಂಟಲ್ ಆಗ್ತಾ ಇದ್ದೀನಿ ಸರ್ ಅದನ್ನ. ಈಗ ಭತ್ತದ ಬೆಳೆಯಲ್ಲಿ ಕೆಲವೊಂದು ಕೃಷಿ ಕ್ರಮಗಳನ್ನು ಅಳವಡಿಸ್ತಿದ್ದೀರಿ, ನಿರಂತರವಾಗಿ ಒಳ್ಳೆ ಇಳುವರಿ ಬರ್ತಾ ಇದೆ, ನಿರೀಕ್ಷೆ ಇದೆ. ರಾಗಿನೂ ಬೆಳೀತಾ ಇದ್ದೀರಿ? ಹೌದು ಸರ್. ಹೊಗೆ ಸೊಪ್ಪಿಗೆ ಎಷ್ಟು ಬ್ಯಾರನ್ ಇದೆ? ಹೊಗೆ ಸೊಪ್ಪು ಒಂದೇ ಬೇರೆನೋ, ಅದರಲ್ಲಿ ಲಾಭ ಇಲ್ಲ ಸರ್. ಆದರೆ ನಾವು ವ್ಯವಸಾಯ ಮಾಡ್ತಾ ಇವೆಲ್ಲ, ನಮ್ಮ ಖರ್ಚಿನಿಂದ ನಾವೇ ಮಾಡ್ಕೊಂಡಾಗ ನಮ್ಮ ಕೂಲಿನಾದರೂ ಉಳಿಲಿ ಅನ್ನೋ ಒಂದು ಉದ್ದೇಶದಿಂದ ನಾವು ಮಾಡ್ತೀವಿ. ಏಕೆ ಒಂದು ಲೈಸೆನ್ಸ್ ಇರೋದಿಂದ ಅದನ್ನ ಮಾಡ್ಕೊಂಡು ಮಾಡ್ಲೇಬೇಕು, ನೆವರ್ವಾಗ ನಾವು ಮಾಡ್ಲೇಬೇಕು. ಅದರಿಂದ ಮಾಡ್ತೀವಿ. ಅದರಲ್ಲಿ ಲಾಭ ಅಂತೂ ಜಾಸ್ತಿ ಇಲ್ಲ ಸರ್. ಹೊಗೆ ಸೊಪ್ಪಿನಿಂದ ನಮಗೆ ಲಾಭ ಜಾಸ್ತಿ ಇಲ್ಲ. ಆದ್ರೂ ನಮ್ ಕೂಲಿನಾದ್ರೂ ಸಿಕ್ಲಿ ಅನ್ನೋ ಉದ್ದೇಶಕ್ಕೆ ನಾವು ಮಾಡ್ತಾ ಇದೀವಿ ಸರ್. ಇನ್ನು ಮಾರುಕಟ್ಟೆ ವ್ಯವಸ್ಥೆ ಯಾವ ತರ ಮಾಡ್ಕೊಂಡಿದ್ದೀರಿ? ಶುಂಠಿಗೆ ಆಗ್ಲಿ, ತರಕಾರಿಗೆ ಆಗ್ಲಿ, ಬೇಳೆಕಾಳೆಲ್ಲ ಬೆಳಿತೀನಿ ಅಂದ್ರಲ್ಲ, ಅವುಗಳ ಮಾರಾಟ ಮಾಡ್ತೀನಿ ಅಂದ್ರೆ ಏನ್ ವ್ಯವಸ್ಥೆ? ನಾವು ಮಾರುಕಟ್ಟೆಗೆ ಅಂದ್ರೆ ತಂಬಾಕು ಬಿಟ್ರೆ ಮಾರುಕಟ್ಟೆಯಲ್ಲಿ ಅದನ್ನ ಬೇರೆ ಕಡೆ ಮಾರಂಗಿಲ್ಲ, ಮಾರ್ಕೆಟ್ಗೆ ಹೋಗಿ ಮಾರಬೇಕು. ಅದರಿಂದ ಅದು ಒಂದು ಬೆಳೆ ಮಾತ್ರ ಮಾರ್ಕೆಟಲ್ಲಿ ಮಾರ್ತೀವಿ. ರಾಗಿನೂ ಕೂಡ ಭತ್ತನೂ ಕೂಡ ನಾವು ಆರ್ ಎಂ ಸಿಗೆ ಹಾಕ್ತೀವಿ. ಮತ್ತೆ ಇತರೆ ದ್ವಿದಳ ಧಾನ್ಯ ಬೆಳೆದಂಥ ಲೋಕಲ್ ಆಗಿ ಏನೋ ಇಲ್ಲಿ ಅಕ್ಕಪಕ್ಕದವ್ರು ಕೇಳಿದವ್ರಿಗೂ ಕೊಟ್ಕೋತೀವಿ ಸರ್. ಅಷ್ಟೇ ಅದು ಮಾರುಕಟ್ಟೆಗೆ ಹೋಗಿ ತರಕಾರಿ ಏನು ಮಾರಾಟ ಮಾಡುವಷ್ಟು ಬೆಳೆಯಲ್ವಾ? ಮಾರಾಟ ಮಾಡೋಷ್ಟು ಇಲ್ಲ ಸರ್, ಮಾಡಿಲ್ಲ. ಈ ಸರಿ ಸ್ವಲ್ಪ ಕೋಸ್ ಹಾಕಿದೆ, ಒಂದು ಎರಡು ಟನ್ ಆಯಿತು, 7 ರೂಪಾಯಿಲಿ ಕೊಟ್ಟೆ. ಅದು ಆತ ಹಂಗೆ ಅಲ್ಪ ಸ್ವಲ್ಪ ಮಾಡಿದಾಗ ಅಷ್ಟು ಮಾಡ್ಕೋತೀವಿ ಸರ್. ನಾನು ಈ ಶುಂಠಿ ಬೆಳೆ ನಿಮಗೆ ಒಳ್ಳೆ ಕಾಸು ಬರುತ್ತೆ ಅಂತ ಹೇಳಿದ್ರಿ, ಹೇಳಿ ವಿಶೇಷವಾಗಿ ಶುಂಠಿ ಬೆಳೆಯಲ್ಲಿ ಹೇಗೆ ಮಾಡಿದ್ರೆ ಒಳ್ಳೆ ಇಳುವರಿಯನ್ನ ಗುಣಮಟ್ಟದ ಉತ್ಪಾದನೆ ನಾವು ಮಾಡೋದಕ್ಕೆ ಸಾಧ್ಯ ಸರ್? ಅದರಲ್ಲಿ ಕ್ರಮಬದ್ಧವಾಗಿ ಹೇಳಿ ನಾವು ಕ್ರಮ ಅಂದ್ರೆ ಅದನ್ನ ಒಂದ್ ತಿಂಗಳು ಹಿಂದೆನೆ ನಾವು ಈಗ ನಾವು ಮಾರ್ಚಿಗೆ ಎಂಡಲ್ಲಿ ಮಾರ್ಚ್ ಮಧ್ಯೆ 15-20 ಹಾಕ್ತೀವಿ. ಅದಕ್ಕಿಂತ ಹಿಂದೆ 2-3 ನಾವು ನವಂಬರ್ ಡಿಸೆಂಬರಲ್ಲೇ ಭೂಮಿಯ ಉಳುಮೆ ಮಾಡಿ ಬಿಟ್ಟಿರ್ತೀವಿ. ಹದ ಮಾಡಿ ಬಿತ್ತನೆ ನಾವೇ ಸ್ವಂತವಾಗಿ ಮಾಡ್ಕೊಂಡಿರ್ತೀವಿ, ನಾವೇ ಬಿಟ್ಕೊಂಡಿರ್ತೀವಿ. ನಾವು ಬೇರೆ ಕಡೆಯಿಂದ ತಂದಿಲ್ಲ. ರೋಗ ಇಲ್ದಿರೋ ಕಡೆ ನಾವು ಅದಕ್ಕಾಗಿ ಬೀಜನೇ ಬೇರೆ ಪ್ರತ್ಯೇಕವಾಗಿ ಬಿಟ್ಕೊಂಡಿರ್ತೀವಿ, ನಾವೇ ಮಾಡ್ಕೋತೀವಿ ಅದನ್ನ. ಅದನ್ನ ಮಾಡ್ಕೊಂಡು ಅದನ್ನ ಉನ್ನತವಾಗಿ ಅದನ್ನ ಉಳಿಸಿ ಗೊಬ್ಬರ ಎಲ್ಲ ಬೆರೆಸಿ ಮಾಡಿ ಕ್ಲೀನಾಗಿ ಕ್ರಮಬದ್ಧವಾಗಿ ಅದನ್ನ, ಯಾಕೆಂದ್ರೆ ಅದೇ ದುಡ್ಡಿನ ಮೊಮೆಂಟು. ಈಗ ತುಂಡುಗಳು ಯಾವ ತರ ಮಾಡ್ಕೋತೀರಿ? ಬಿತ್ತನೆ ತುಂಡುಗಳು ಯಾವ ತಳಿ ನೀವು ಬೆಳೆದಿರೋದು ಬಹಳ ನಿಮ್ಗೆ ಒಳ್ಳೆಯ ಇಳುವರಿ ಕೊಟ್ಟಿದೆ ಹೇಳಿ. ಅದು ಈಗ ನಮ್ಮಲ್ಲಿ ಸಾಮಾನ್ಯವಾಗಿ ನಮ್ಮ ಏರಿಯಾದಲ್ಲೆಲ್ಲ ಒಂದೇ ತಳಿ ಸರ್, ಬೇರೆ ಬೇರೆ ತಳಿ ಯಾವುದು ಹಾಕಕ್ಕಿಲ್ಲ. ಅದೇ ರೆಕಾರ್ಡ್ ಅಂತ ಹೇಳಿ ಅದೇ ನಾವು ಈಗ ಸಾಮಾನ್ಯವಾಗಿ ಒಂದು 15 ಅದೇ ಬೆಳೀತಾ ಇರೋದು, ಬದಲಾಯಿಸಿ ಬೆಳೀತಾ ಇರೋದು. ಆಯ್ಕೆ ಮಾಡ್ಕೊಂಡು ಆಮೇಲೆ ಅದಕ್ಕೇನಾದ್ರು ಬೀಜೋಪಚಾರ ಇಲ್ಲ ಸರ್? ನಾವು ಬೀಜೋಪಚಾರ ಹಾಕಿಲ್ಲ. ನಾವು ಕಿತ್ತು ಒಂದು ತಿಂಗಳು ಬೀಜೋಪಚಾರ ಅಂದ್ರೆ ಕಿತ್ತು ನಮಗೆ ಯಾವ್ದು ಬೇಕು ಆರಿಸ್ಕೊಂಡು ತಕೊಂಡು ಒಂದ್ ಕಡೆ ಶ್ರೀಕರಣೆ ಮಾಡ್ಕೋತೀವಿ. ಅದು ಸ್ವಲ್ಪ ಮೊಳಕೆ ಬರ್ತದೆ, ಮೊಳಕೆ ಒಂದು ತಿಂಗಳು ಬಿಟ್ಟು ಭೂಮಿಗೆ ಹಾಕೋದು ಸರ್. ಅದು ಹಾಕತ್ತೀವಿ, ಅದು ಭೂಮಿಗೆ ಹಾಕ್ತಾ ಒಂದು ತಿಂಗಳಿಗೆ ಮೊಳಕೆ ಬರ್ತದೆ. ಗೊಬ್ಬರ ಅದಕ್ಕೆ ಔಷಧಿಗಳು ಕಳೆ ಬರ್ದಂಗೆ ನೋಡ್ಕೋತೀವಿ, ಎಲ್ಲ ಕ್ಲೀನಾಗಿ ಅದನ್ನ ಇದು ಮಾಡಿಕೊಂಡು ಶೇಖರಣೆ ಮಾಡ್ಕೋತೀವಿ ಸರ್. ಅದರಿಂದ ಶುಂಠಿ ಬೆಳೆ ಒಂದು ನಿರ್ವಹಣೆಯಲ್ಲಿ ಪೌಷ್ಟಿಕಾಂಶಗಳು ತುಂಬಾ ಮುಖ್ಯ ಅಂತ ಹೇಳ್ತಾರೆ. ಹೌದು ಸರ್, ಹೆಚ್ಚು ಪೌಷ್ಟಿಕಾಂಶಗಳನ್ನ ಮಣ್ಣಿಂದ ತಗೊಳ್ಳುತ್ತೆ, ಬೇಕಾಗುತ್ತೆ ಬೆಳೆಗೆ ಅಂತ. ಆ ನಂತರದಲ್ಲಿ ಪೋಷಕಾಂಶಗಳ ಒಂದು ಕೊರತೆ ಕಾಣುತ್ತೆ ಅಂತ ನಿಮ್ಮ ಅನುಭವ ಏನು? ಇಲ್ಲ ಸರ್, ಏನು ಅದರಲ್ಲಿ ಕೊರತೆ ಏನಿಲ್ಲ. ನಾವು ಯಾವ ರೀತಿ ಮಾಡ್ತೀವಿ ಅದ್ರ ಮೇಲೆ ಡಿಪೆಂಡ್ ಸರ್. ನಾವು ಯಾವ ರೀತಿ ಅದಕ್ಕೆ ಭೂಮಿಗಳನ್ನ ಯಾವ ರೀತಿ ಇಟ್ಕೊಂಡು ನಾವು ಮಾಡ್ತೀವಿ ಅದ್ರ ಮೇಲೆ ಡಿಪೆಂಡ್ ಆಯ್ತದೆ. ನಾವು ಬೇಕೇ ಬೇಕು ಬೇಡವೇ ಬೇಡ ಅಂದಾಗ ಅದು ಫಲವತ್ತೆನೂ ಕಳ್ಕೊತದೆ, ಬೆಳೆನೂ ಅಂತ ಶುದ್ಧವಾಗಿ ಬರಲ್ಲ. ಅದಂತೂ ನಾವು ಕ್ರಮಬದ್ಧವಾಗಿ ಅದಕ್ಕೆ ಏನು ಕೊಡಬೇಕು, ಯಾವ ಟೈಮ್ಗೆ ಏನು ಮಾಡಬೇಕು ಅಂತ ಮಾಡ್ತೀವೋ ಪಕ್ಕ ಅದು ಬಂದೇ ಬರ್ತದೆ ಸರ್. ಅದರಿಂದ ಎರಡು ಮಾತಿಲ್ಲ, ಕ್ಲೀನಾಗಿ ಬರ್ತದೆ. ನನಗೆ ಬಂದಿದೆ ಅದು, ಹಾಲಿ ನಾನು ಮಾಡಿದ್ದೀನಿ, ಬಂದಿದೆ ಅದು. ಈಗ ಒಂದು ದಿನದಲ್ಲಿ ಸುಮಾರು ಎಷ್ಟು ಗಂಟೆಗಳ ಕಾಲ ನೀವು ನಿಮ್ಮ ಕೃಷಿ ಭೂಮಿಯಲ್ಲಿ ಕಳೀತೀರಿ? ಅದು ಟೈಮ್ ಅನುಸಾರ ನಮಗೆ ಈಗ ಬೆಳಿಗ್ಗೆ ಎದ್ದು ನಾನು ಬಾಳೆ ಅದೇ 3 ವರ್ಷದ ಬಾಳೆನ ತೆಗೆದಾಕ್ಬೇಕು ಅಂತೇಳಿ ನಾನು ಈಗ ಬೆಳಿಗ್ಗೆ 6 ಹೋಗಿ ಭೂಮಿಯಲ್ಲಿ ನಿಂತ್ಕೊಂಡು 9:30 ಬಂದು ಮನೆಗೆ ತಿಂಡಿ ತಿಂದೆ, ಕೆಲಸ ಮಾಡಿ ಬಂದು. ಈಗ ಮತ್ತೆ ಅದನ್ನು ಪುನಃ ಕಂಟಿನ್ಯೂಸ್ ಮಾಡಬೇಕು ಅಂದರೆ ಪುನಃ ತಿಂಡಿ ತಿನ್ಕೊಂಡು ಹೋಗಿ ಅದನ್ನು ಮಾಡ್ತೀನಿ. ಸಾಕಾದಾಗ ಅಲ್ಲೇ ಜಮೀನಲ್ಲೆ ಕೂತ್ಕೊಳ್ತೀವಿ, ಮಾಡ್ತೀನಿ, ಹಂಗೆ ಮಾಡ್ಕೊಂಡು ಹೋಗ್ತಾ ಇರ್ತೀನಿ ಸರ್. ಅದು ನಮಗೆ ಸಮಯ ಬಂದಂಗೆಲ್ಲ ಉಪಯೋಗಿಸ್ಕೊಂಡು ಮಾಡ್ತೀವಿ ಕೆಲಸ. ನಾವು ಯಾವಾಗಲೂ ರೈತರು ಕೆಲಸ ಮಾಡ್ಕೊಂಡೇ ಅಲ್ಲದೆ ನಿಮ್ಮ ಮನೆಯವರು ಅಥವಾ ನಿಮ್ಮ ನಮ್ಮ ಮನೆಯವರು ಕೂಡ ನಮಗೆ ನೆರವಾಗಿ ಮಾಡ್ತಾರೆ ಸರ್. ಅದು ಅವರು ಕೃಷಿ ಕೆಲಸಗಳು ಕೃಷಿ ಕೆಲಸದಲ್ಲಿ ಅವರು ಕೃಷಿ ಕೆಲಸನೇ ಮಾಡ್ತಾರೆ. ನಮ್ಮ ಹೆಂಗಸರು ಹಸುಗಳು ಮೇಯಿಸ್ಕೊತಾರೆ, ನಮ್ಮ ಮಗ ನಮ್ಮ ಜೊತೆಲೂ ಮಾಡ್ಕೋತಾರೆ. ಕೋಳಿ ಕುರಿ ಆ ಥರದ ಏನು ಸಾಕಿ? ಕೋಳಿನೂ ಇದೆ ಸರ್, ಒಂದು 10-12 ಕೋಳಿ ಇದೆ, ಒಂದು ಕುರಿ ಇದೆ ನಮ್ಮ ಇದಕ್ಕೆ ಬಂದಾಗಿರ್ಲಿ ಅಂತ. ಹೌದು ಹೌದು ಹೌದು ಸರ್, ಅದು ನಮಗೆ ಯಾವ್ದಾದ್ರು ಒಂದು ಕಾರ್ಯಕ್ರಮ ಬಂದಾಗ ಅದನ್ನ ನಾವೇ ಉಪಯೋಗಿಸ್ಕೊಳ್ಳೋದು, ಮಾರಾಟಕ್ಕಂತೂ ಇಲ್ಲ, ನಮ್ ಸ್ವಂತಕ್ಕಿರೋದು ಅಂತದ್ದು. ನೆಂಟರು ಬಂದಾಗ ಖುಷಿ ಮಾಡ್ಸೋಣ ಅಂತ. ಯಾವ್ದಾದ್ರು ಒಂದು ಹಬ್ಬ ಹುಣ್ಣಿಮೆ ಬಂದಾಗ ಮಾಡ್ಕೋತೀವಿ ಸರ್, ಅಷ್ಟೇ, ಇನ್ನೇನಿಲ್ಲ ಮಾರಾಟಕ್ಕೆ ಯಾವ್ದು. ಈಗ ಇಷ್ಟು ವರ್ಷದಲ್ಲಿ ರಾಸಾಯನಿಕ ಗೊಬ್ಬರಗಳು, ಕಳೆನಾಶಕಗಳು ಇವುಗಳ ಪ್ರಮಾಣ ವರ್ಷದಿಂದ ವರ್ಷಕ್ಕೆ ಜಾಸ್ತಿ ಆಗ್ತಿದ್ಯೋ ನಿಮ್ ಭೂಮಿನಲ್ಲಿ ಕಡಿಮೆ ಆಗ್ತಿದ್ಯೋ? ನಾನು ಕಮ್ಮಿ ಮಾಡ್ತಾ ಇದ್ದೀನಿ ಸರ್. ನಾನು ಈಗ ಯಾವ್ದು ಸಾವಯವ ವ್ಯವಸಾಯ ಮಾಡೋಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ ನಾನು. ಈಗ ಇದನ್ನ ಹಾಕಕ್ಕೆ ರಾಸಾಯನಿಕ ಗೊಬ್ಬರ ನಾನು ಜಾಸ್ತಿ ಬಳಸ್ತಾ ಇಲ್ಲ. ಈ ಕಳೆನಾಶಕನು ನಾನು ಕೆಲವು ಈಗ ಸುಂಟಿಗೆ ಕೆಲವರು ಮಾಡ್ತಾರೆ, ಹಾಕ್ತು ಹೊಡಿತಾರೆ, ಎರಡೆರಡು ಸಾರಿ ಮೂರು ಸಾರಿ ಹೊಡಿತಾರು, ನೋಡ್ತಾ ಇರ್ತೀನಿ. ಆದರೆ ನನ್ನ ಭೂಮಿಲಿ ನಾನು ಒಂದ್ಸಲಿ ಹೊಡಿಬೇಕಾದ್ರೂ ಕಷ್ಟ. ಅದು ಬೇಡ ಅಂತ ಹೇಳ್ಬಿಟ್ಟು ಒಂದೆರಡು ನಾಲ್ಕೈದು ಜನ ಆಳುಗಳು ಕರ್ಕೊಂಬಂದು ಕೈಯಾರನ್ನೇ ಕಿಳಿಸ್ತೀನಿ, ಪರವಾಗಿಲ್ಲ ಕೂಲಿ ಕೊಟ್ಟರು ಪರವಾಗಿಲ್ಲ ಅಂದ್ಬಿಟ್ಟು ಕಳೆನಾಶಕ ನಾನು ಜಾಸ್ತಿ ಬಳಸೋಕ್ಕಿಲ್ಲ ಸರ್ ನನ್ನ ಭೂಮಿಗೆ. ಅದು ನಾನು ಯಾವತ್ತೂ ಈಗ ಅದೇ ರಾಸಾಯನಿಕ ಗೊಬ್ಬರನೇ ನಾನು ಜಾಸ್ತಿ ಬಳಸೋಕ್ಕಿಲ್ಲ. ನನಗೆ ಒಂದು ಎಷ್ಟು ಬೇಕು ಅಷ್ಟು. ಈಗ ನಿಮ್ಮ ಒಂದು ಕೃಷಿ ಭೂಮಿಯಲ್ಲಿ ಅಡಿಕೆ ತೆಂಗು ಇವೆಲ್ಲ ಮುಂದಿನ ವರ್ಷಗಳಲ್ಲಿ ಫಲ ಕೊಡೋ ಒಂದು ಹಂತದಲ್ಲಿ ಬೆಳವಣಿಗೆ ಆಗಿದೆ, ಭತ್ತದಲ್ಲಿ ನಿರೀಕ್ಷೆ ಮಾಡ್ತಾ ಇದ್ದೀರಿ? ಹೌದು ಸರ್. ಅಂದರೆ ಒಬ್ಬ ರೈತ ತಂತ್ರಜ್ಞಾನವನ್ನು ಚೆನ್ನಾಗಿ ಅರ್ತುಕೊಂಡು ಅಳವಡಿಸಿಕೊಂಡ್ರೆ ಆರ್ಥಿಕವಾಗಿ ಅಭಿವೃದ್ಧಿ ಹೊಂದೋದಕ್ಕೆ ಅವಕಾಶ ಇದೆ. ಹೌದು ಹೌದು ಸರ್. ನೀವು ಏನೆಲ್ಲ ಒಂದು ತಂತ್ರಜ್ಞಾನಗಳನ್ನು ಕಲಿತ್ರಿ ಅಥವಾ ನೋಡಿ ಕಲಿತ್ರಿ? ಏನಾದ್ರು ತರಬೇತಿ ಕಾರ್ಯಕ್ರಮಗಳು ಕಾರ್ಯಾಗಾರಗಳು ಅಲ್ಲೆಲ್ಲ ಹೋಗಿರೋರು ಸರ್? ನಮ್ಮ ಇಲಾಖೆಯವರು ಕೃಷಿ ಇಲಾಖೆಯವರು ಇರ್ಬೋದು, ಬೇರೆ ಒಂದು ಸಂಸ್ಥೆಯವರು ಇರ್ಬೋದು, ಆವಾಗವಾಗ ನಮಗೆ ತರಬೇತಿಗೆ ಒಂದು ತರಬೇತಿ ಕೊಡ್ತಾರೆ. ನಾನು ಅಲ್ಲಿಗೂ ಹೋಗ್ತೀನಿ, ಅಲ್ಲಿಗೆ ಭಾಗವಹಿಸ್ತೀನಿ. ಅಲ್ಲಿ ಅವರು ಬೆಳೆಗಳನ್ನ ತಂತ್ರಜ್ಞಾನದಲ್ಲಿ ಯಾವ ಬೆಳೆ ಮಾಡಿದ್ದಾರೆ, ಹೇಗೆ ಮಾಡಿದ್ದಾರೆ ನೋಡ್ತೀನಿ. ಯಾಕೆ ನಾವು ಮಾಡಬೇಕಲ್ಲ ಅನ್ನೋ ಒಂದು ಪ್ರಯತ್ನ ಪಡ್ತೀನಿ. ನಾವು ಮಾಡೋ ಅಂತನ ಪ್ರಯತ್ನ ಪಡ್ತೀನಿ, ಮಾಡ್ತೀನಿ ಸರ್. ಅದರಿಂದ ಏನಿಲ್ಲ. ಹೀಗೆ ನಮ್ಮ ಕೃಷಿ ಇಲಾಖೆಯವರು ಕೂಡ ನಮಗೆ ಆವಾಗವಾಗ ಟ್ರೈನಿಂಗ್ ಕೊಡ್ತಾ ಇರ್ತಾರೆ. ಅಲ್ಲಿ ನೋಡ್ತೀನಿ ಈ ರೀತಿ ಮಾಡಬೇಕು, ಈ ರೀತಿ ಮುಟ್ಟಬೇಕು ಅಂತ ಅವರು ನಮಗೆ ಮಾಹಿತಿ ಹೇಳ್ತಾ ಇರ್ತಾರೆ. ಆ ಥರದ್ದು ನೋಡಿದ್ದು, ತರಬೇತಿ ಪಡೆದಿದ್ದು, ಅಳವಡಿಸಿದ್ದು ಯಾವ್ದಾದ್ರು ಒಂದು ಹೇಳಿ ಸರ್. ನಮಗೆ ವಿ ಸಿ ಫಾರಂ ಮಂಡ್ಯದಲ್ಲಿ ನಮ್ಮ ಕೃಷಿ ಇಲಾಖೆಯವರು ನಮಗೆ ಈಗ ಕೊರೋನಾ ಬಂದ ಟೈಮ್ನಲ್ಲಿ ಒಂದು ಎರಡು ಮೂರು ವರ್ಷ ಗ್ಯಾಪ್ ಆಯಿತು. ಮತ್ತು ವರ್ಷದಲ್ಲಿ ಯಾವ್ಯಾವ್ದಾರೆ ಒಂದೊಂದು ತರಬೇತಿನ ನಾವು ಈಗ ಕೃಷಿ ಇಲಾಖೆಯಲ್ಲಿ ಸುತ್ತೂರು ಇರ್ಬೋದು, ಮಂಡ್ಯ ಇರ್ಬೋದು, ಬೆಂಗಳೂರು ಒಂದು ಇದಿರ್ಬೋದು, ಅಲ್ಲೆಲ್ಲ ಕರ್ಕೊಂಡೋಗಿ ನಮಗೆ ತೋರಿಸ್ತಾರೆ. ಯಾವ್ಯಾವ ಬೆಳೆ ಹೇಗೆ ಬೆಳೆದಿದ್ದಾರೆ, ಯಾವ ರೀತಿ ಮಾಡಿದ್ದಾರೆ ಅನ್ನೋದನ್ನು ನಮಗೆ ಪರಿಚಯ ಮಾಡಿಸ್ಕೊಡ್ತಾರೆ. ನಾವು ನೋಡ್ತೀವಿ ಅಲ್ಲೆಲ್ಲ, ನೋಡಿಕೊಂಡು ನಾನು ಅನುಭವ ಮಾಡಿಕೊಂಡು ನಮ್ಮೆಲ್ಲೂ ಬಂದು ನಾನು ಎಷ್ಟು ಮಾಡಬೇಕು ಅಷ್ಟನ್ನು ನಾನು ಮಾಡೋಕ್ಕೆ ಪ್ರಯತ್ನ ಪಡ್ತೀನಿ, ಮಾಡ್ತಾ ಇದ್ದೀನಿ ಸರ್. ನಾನು ಈಗ ಇನ್ನೂ ಏನೆಲ್ಲ ಮಾಡಬೇಕು ಅಂತ ಆಸೆ ಇದೆ, ಕನಸುಗಳಿದೆ ಸರ್? ಮತ್ತೆ ಇನ್ಯಾವುದು ತಂತ್ರಜ್ಞಾನಗಳು ಬಂದಿದ್ದೋ, ಈಗ ನಮ್ಮ ಔಟ್ರೀಚರು ಈ ಸರಿ ಡ್ರಮ್ ಸಿಸ್ಟಮ್ನಲ್ಲಿ ನಿಮಗೆ ಎಲ್ಲ ಉಳಿತಾಯ ಆಯ್ತದೆ ಅಂತ ಹೇಳಿದ್ರು. ನೋಡೋಣ ಯಾಕೆ ಮಾಡಬಾರ್ದು ಅನ್ನೋ ಉದ್ದೇಶದಲ್ಲಿ ಈ ಸಾರಿ ಮಾಡಿದ್ದೀನಿ ನಾನು. ನನ್ನ ಬೆಳೆಯನ್ನು ನೋಡೋಕ್ಕೆ ಎಲ್ಲ ರೈತರುಗಳು ಬಂದು ನೋಡಿದ್ದಾರೆ, ನಾವು ನೆಕ್ಸ್ಟ್ ಮಾಡ್ತೀವಿ ಅಂತ ಒಪ್ಕೊಂಡು ಹೋಗಿದ್ದಾರೆ. ನಮಗೂ ಸ್ವಲ್ಪ ಹೇಳಿ, ನಿಮ್ಗೆ ಯಾರು ಹೇಳಿದ್ರು, ಯಾರು ಕೇಳಿದ್ರು ಅಂತ ಕೇಳಿದ್ರು, ಇಂಥವ್ರು ಇಂಥವ್ರು ಅಂತ ಅವ್ರಿಗೂ ಕೂಡ ಒಂದು ಮಾಹಿತಿ ನಾನು ಹೇಳಿದ್ದೀನಿ. ಅವರು ಕೂಡ ಮಾಡೋಕ್ಕೆ ಇನ್ನು ಮುಂದೆ ಪ್ರಯತ್ನ ಪಡ್ತೀನಿ ಅಂತ ಹೇಳಿದ್ದಾರೆ. ನಾನಂತೂ ಮಾಡಿದ್ದೀನಿ ಸರ್. ಈಗ ಕೃಷಿಯಲ್ಲಿ ಲಾಭದಲ್ಲಿದ್ದೀರೋ ನಷ್ಟದಲ್ಲಿದ್ದೀರೋ ಅದು ಹೇಳಿ ಸರ್. ಒಂದರಲ್ಲಿ ಲಾಭ ಇದ್ದರೆ ಒಂದರಲ್ಲಿ ಯಾವುದಾದ್ರು ಕುಂಠಿತ ಆಗಿರ್ತದೆ ಸರ್, ಯಾಕೆಂದರೆ ಅದೇ ಪ್ರಕೃತಿ ನಿಯಮಗಳಲ್ಲಿ ಆಗಿರ್ತದೆ. ಈಗ ನಿಮ್ಮ ಮುಂದಿನ ಪೀಳಿಗೆ ನಿಮ್ಮ ಮಕ್ಕಳು ಕೃಷಿನೇ ನಂಬಿ ಜೀವನ ಮಾಡ್ಬೋದು ಅಂತ ನಿಮ್ಗೆ ವಿಶ್ವಾಸ ಇದೆಯಾ? ಹಾಂ, ನಮಗೆ ಈಗ ನಮ್ಮ ಮಗ ಕೃಷಿನೇ ಅವನಿಗೆ ಅದೇ ಅವನಿಗೆ ಇದು. ಇನ್ನು ಮೊಮ್ಮಕ್ಕಳು ಶಾಲೆಗೆ ಹೋಗ್ತಾರೆ, ಇನ್ನು ಮುಂದೆ ಅವ್ರಿಗೆ ಏನಾಗ್ತದೆ ಅನ್ನೋ ನೋಡಬೇಕು. ಅವರು ಶಾಲೆಗೆ ಹೋಗ್ತಾರೆ ಮೊಮ್ಮಕ್ಕಳು, ನಮ್ಮಗ ಮಾತ್ರ ಕೃಷಿಲೇಯ, ನಮ್ಮ ಹೆಂಗಸರು ಮಕ್ಕಳೆಲ್ಲ ನಾವು ಕೃಷಿಲೇ. ಇನ್ನು ಈಗ ಕೆಂಪನಾಯಕರ ಇಷ್ಟೊತ್ತು ನಿಮ್ಮ ಮಾತನ್ನ ನಮ್ಮ ರೈತರೆಲ್ಲ ಕೇಳ್ತಿರ್ತಾರೆ, ಅವ್ರಿಗೂ ಅನಿಸಿರ್ಬೋದು ಕೆಂಪನಾಯಕರನ್ನ ನಾವು ಒಂದಿಷ್ಟು ಮಾತಾಡಿಸಿ ವಿಚಾರಗಳು ತಿಳ್ಕೊಳ್ಬೋದು ಅಂತ. ನಿಮ್ಮ ದೂರವಾಣಿ ಸಂಖ್ಯೆನ ಕನ್ನಡದಲ್ಲಿ ನಿಧಾನವಾಗಿ ಮೂರು ಸಾರಿ ಹೇಳಿ. ಸರಿ ಸರ್. ನಮ್ಮದು 73 49 67 38 29 73 49 67 38 29 73 49 67 38 29 ಸರ್. ಭಾಳ ಸಂತೋಷ ಕೆ ಸಿ ಕೆಂಪನಾಯಕ ಅವರೇ, ನಿಮ್ಮ ಒಂದು ನಿರೀಕ್ಷೆ ಏನಿದೆ ಅದೇ ರೀತಿ ಒಳ್ಳೆಯ ಉತ್ಪಾದನೆ ನಿಮ್ಮ ಕೃಷಿ ಭೂಮಿಯಲ್ಲಾಗಲಿ, ಬೇರೆಯವ್ರಿಗೂ ಇದೊಂದು ಅವಕಾಶ ಈ ರೀತಿಯ ಒಂದು ತಂತ್ರಜ್ಞಾನವನ್ನು ತಿಳ್ಕೊಂಡು ಅಳವಡಿಸೋವಂಥ ಪ್ರಯತ್ನ ಮಾಡೋದಕ್ಕೆ ಇನ್ನಷ್ಟು ಹೆಚ್ಚಿನ ಒಂದು ಸಾಧ್ಯತೆಗಳು ನಿಮ್ಮ ಭೂಮಿಯಲ್ಲಿ ಅಥವಾ ನಿಮ್ಮ ಅಕ್ಕಪಕ್ಕದಲ್ಲೂ ಆ ಥರ ಪ್ರಯತ್ನಗಳಾಗಲಿ. ನಿಮಗೂ ನಿರೀಕ್ಷೆ ಹಾಗೆ ಕೃಷಿ ಇನ್ನಷ್ಟು ಯಶಸ್ಸನ್ನು ಸಮೃದ್ಧಿಯನ್ನು ಒದಗಿಸಲಿ ಜೀವನದಲ್ಲಿ ಅಂತ ನಾವು ಆಶಿಸ್ತೀವಿ. ಸಾಕಷ್ಟು ವಿಷಯಗಳನ್ನು ತಿಳಿಸ್ಕೊಟ್ಟಿದ್ದೀರಿ, ಅದಕ್ಕಾಗಿ ಧನ್ಯವಾದಗಳು. ನಮಸ್ಕಾರ. ಧನ್ಯವಾದಗಳು ಸರ್.